ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರೈತರ ಆದಾಯ ಹೆಚ್ಚಿಸುವಲ್ಲಿ ಜೈವಿಕ ಇಂಧನ ಬೆಳೆಗಳ ಪ್ರಾಮುಖ್ಯತೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಜೈವಿಕ ಇಂಧನ ಅನ್ನುವಂಥದ್ದು ಇವತ್ತು ಹೆಚ್ಚು ಮಹತ್ವವನ್ನ ಪಡೆದುಕೊಳ್ತಾ ಇದೆ, ಪ್ರಾಮುಖ್ಯತೆಯನ್ನ ಗಳಿಸಿಕೊಂಡಿದೆ. ಏನು ಬರಿದಾಗ್ತಕ್ಕಂತಹ ಸಂಪನ್ಮೂಲ ಅಂತ ಹೇಳಿ ನಾವು ಪೆಟ್ರೋಲಿಯಂ ಉತ್ಪನ್ನಗಳನ್ನು ಕರಿತೇವೋ, ಅದು ಕಡಿಮೆ ಆದ ಹಾಗೆ ಅದಕ್ಕೆ ಬೇಡಿಕೆ ಹೆಚ್ಚಾಗಿ ಅದರ ಬೆಲೆಯೂ ಕೂಡ ಹೆಚ್ಚಾದಂತೆ ಇವತ್ತು ಆ ಸ್ಥಾನವನ್ನ ತುಂಬುವಲ್ಲಿ ಜೈವಿಕ ಇಂಧನ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾ ಇದೆ. ಜೈವಿಕ ಇಂಧನವನ್ನ ಭವಿಷ್ಯದ ಒಂದು ಇಂಧನ ಶಕ್ತಿ ಅಂತ ಹೇಳಿಯೂ ಕೂಡ ಕರೆಯಲಾಗುತ್ತೆ. ಈ ನಿಟ್ಟಿನಲ್ಲಿ ಈ ಒಂದು ಜೈವಿಕ ಇಂಧನ ಉತ್ಪಾದನೆಗೆ ಬೇಕಾದಂತಹ ಕಚ್ಚಾ ಪದಾರ್ಥ ಏನಿದೆಯೋ ಇದನ್ನ ಬೆಳೆಯಲಿಕ್ಕೆ ನಮ್ಮ ಕೃಷಿಕರಿಂದ ಮಾತ್ರ ಸಾಧ್ಯ ಆಗುತ್ತೆ. ಈ ಮೂಲಕ ಅತ್ಯಂತ ಹೆಚ್ಚು ಬೇಡಿಕೆಯನ್ನು ಗಳಿಸಿಕೊಳ್ಳಲಿರುವ ಜೈವಿಕ ಇಂಧನದ ಬೆಳೆಗಳನ್ನು ಬೆಳೆಯುವ ಮೂಲಕ ರೈತರು ತಮ್ಮ ಆದಾಯವನ್ನು ವೃದ್ಧಿಯನ್ನು ಮಾಡಿಕೊಳ್ಳಬಹುದು. ಈ ಜೈವಿಕ ಇಂಧನ ಅಂತ ಅಂದ್ರೇನು, ಜೈವಿಕ ಇಂಧನಕ್ಕೆ ಪೂರಕವಾದಂತಹ ಬೆಳೆಗಳು ಯಾವ್ಯಾವು ಇದ್ದಾವೆ, ಅವುಗಳ ಪ್ರಾಮುಖ್ಯತೆ ಏನು, ಇದರ ಸದ್ಬಳಕೆಯನ್ನು ಹೇಗೆಲ್ಲ ನಮ್ಮ ಕೃಷಿಕರು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಎಸಿ ಗಿರೀಶ್ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ರೈತ ಬಾಂಧವರೇ. ಜೈವಿಕ ಇಂಧನ ಇವತ್ತು ಹೆಚ್ಚು ಹೆಚ್ಚು ನಾವು ಕೇಳ್ತಾ ಇರತಕ್ಕಂತಹ ಒಂದು ಪದ ಆಗಿದೆ. ಇದಕ್ಕೆ ಹೆಚ್ಚು ಬೇಡಿಕೆಯೂ ಕೂಡ ದಿವಸದಿಂದ ದಿವಸಕ್ಕೆ ಬರ್ತಾ ಇದೆ. ಜೈವಿಕ ಇಂಧನ ಅಂತ ಅಂದ್ರೆ ಏನು? ನೀವಾಗಲೇ ಹೇಳಿದಾಗೆ ಜೈವಿಕ ಇಂಧನ ಹೆಚ್ಚು ಬೇಡಿಕೆ ಬರ್ತಾ ಇರುವಂತಹ ಒಂದು ಸಂಪನ್ಮೂಲ ಆಗಿದೆ. ಅದೇ ನೀವಾಗಲೇ ಕಾರಣನೂ ಹೇಳಿದ್ರಿ, ಏನು ಬೇರೆ ಮೂಲಗಳಾದಂತಹ ಪೆಟ್ರೋಲ್ ಮತ್ತು ಡೀಸೆಲ್ಗಳ ಸಂಪನ್ಮೂಲ ಮುಗಿದೋಗ್ತಾ ಇದೆ, ಯಾಕೆಂದರೆ ಅವು ಮುಗಿದೋಗೋ ಸಂಪನ್ಮೂಲ. ಸೊ ಅದು ಮುಗಿದ ನಂತರ ಏನು ಮಾಡಬೇಕು ಅನ್ನೋದು ಆಗ ಹುಡುಕಾಡ ಬದಲು ಈಗಲಿಂದನೇ ಬೇರೆ ಬೇರೆ ರೀತಿಯ ಪರ್ಯಾಯ ಇಂಧನಗಳನ್ನ ನೋಡಬೇಕಾಗಿ ಬರ್ತದೆ. ಸೊ ಪರ್ಯಾಯ ಇಂಧನಗಳು ಶುರು ಮಾಡಿದಾಗ ಸೂರ್ಯದಿಂದ ಶಕ್ತಿ ಇರ್ಬೋದು, ಸೌರಶಕ್ತಿ, ಗಾಳಿ ಶಕ್ತಿ, ಬೇರೆ ಬೇರೆ ಶಕ್ತಿ ಇವನ್ನೆಲ್ಲ ಮೂಲಗಳನ್ನ ಪ್ರಯತ್ನ ಪಟ್ಟರು. ಆದರೆ ಹಿಡಿದಿಡೋ ಶಕ್ತಿ ಇರಲಿಲ್ಲ, ಯಾಕೆಂದರೆ ಶೇಖರಣೆ ಮಾಡಿ ಅದನ್ನು ಮತ್ತೆ ಬಳಕೆ ಮಾಡುವಂಥದ್ದು ಬರೀ ದ್ರವ ಮೂಲದ ಇಂಧನಗಳಲ್ಲಷ್ಟೇ ಇರ್ತದೆ. ಟ್ರಾನ್ಸ್ಮಿಟರ್ ಲಾಸು ಮತ್ತು ಅದರಲ್ಲಿ ಶೇಖರಣೆ ಮಾಡಿದಾಗ ಬೇರೆ ಸೆಲ್ಗಳಲ್ಲೆಲ್ಲ ಲಾಸ್ ಆಗುವಂಥದ್ದು ಶೇಖರಣೆ ಮಾಡೋ ಟೈಮಲ್ಲಿ ಇವೆಲ್ಲ ತುಂಬ ಆದಾಗ ಆ ಒಂದು ಮೂಲ ಬಿಟ್ಟು ದ್ರವ ಮೂಲದ ಇಂಧನನ ಪ್ರಯತ್ನಗಳು ಜಾಸ್ತಿ ಆಯಿತು. ಆ ಒಂದು ದಾರಿಯಲ್ಲಿ ಹೋದಾಗ ನಮಗೆ ಜೈವಿಕ ಇಂಧನ ಒಂದು ಹಸಿರು ನಿಶಾನೆಯನ್ನು ತೋರಿಸಿದಂಥ ಒಂದು ಇಂಧನ. ಸೊ ಇದರಲ್ಲಿ ಮುಂಚಿಂದನೂ ನಾವು ಜೈವಿಕ ಇಂಧನನ ಉಪಯೋಗಿಸ್ತಾ ಬಂದಿದ್ವಿ. ಈಗ ದೇವಸ್ಥಾನಗಳಲ್ಲಿರ್ಬೋದು, ಹಿಂದೆ ದೀಪ ಇರುವಾಗ ಉರಿಸುವಾಗೆಲ್ಲ ಮನೆಯಲ್ಲೂ ಕೂಡ ಮನೆಯಲ್ಲ ಬಳಕೆ ಆಗ್ತಾ ಇದ್ದಂಥ ಒಂದು ಪದಾರ್ಥ ಆಗಿರ್ತದೆ. ಸೊ ಇದನ್ನೇ ರುಡಾಲ್ಫ್ ಡೀಸೆಲ್ ಅವರು 1903 ಡೀಸೆಲ್ ಇಂಜಿನ್ನ ಶುರು ಮಾಡಿದಾಗ ಅವರು ಈ ಒಂದು ಶೇಂಗಾ ಎಣ್ಣೆ, ಕಡಲೆಕಾಯಿ ಎಣ್ಣೆ ಅಂತೀವಿ, ಅದರಿಂದ ಅವರು ಸ್ಟಾರ್ಟ್ ಮಾಡಿದ್ದೆ ಆಕ್ಚುಲಿ. ಸೊ ಅದು ಮಾಡಿದ್ಮೇಲೆ ಈಗೇನು ಪಳವಳಿಕೆ ಇಂಧನಗಳು ಬಂದ ಮೇಲೆ ಇದನ್ನು ಉಪಯೋಗಿಸೋಕೆ ಸ್ಟಾರ್ಟ್ ಆಯಿತು. ನಂತರ ಅವರು ಒಂದು ಮಾತು ಹೇಳಿದರು, ಮುಂದೆ ಒಂದು ಕಾಲ ಬರುತ್ತೆ, ಏನು ನೀವು ಈಗ ಕಡಲೆಕಾಯಿ ಎಣ್ಣೆ ನಾವು ಉಪಯೋಗಿಸಿದ್ದೀನಿ, ಇದನ್ನೇ ಉಪಯೋಗಿಸುವಂಥ ಕಾಲ ಬಂದೇ ಬರುತ್ತೆ ಅಂತ ಒಂದು ಮುನ್ನುಡಿಯನ್ನು ಅವರು ಅವಾಗಲೇ ಹೇಳಿದರು. ಕಾರಣ ಇದು ಮುಗ್ದೋಗ ಸಂಪನ್ಮೂಲ ಅಂತ ಅವರಿಗೆ ಗೊತ್ತಿತ್ತು. ಸಾವಿರಾರು ವರ್ಷಗಳಾಗಬೇಕು ಈ ಪೆಟ್ರೋಲ್ ಮತ್ತು ಡೀಸೆಲ್ಗಳು ಭೂಮಿಯ ಒಂದು ಆಳದಲ್ಲಿ ಸೇರಿರುತ್ತೆ. ಸೊ ಅದು ಕಳತು ಎಲ್ಲ ರೆಡಿ ಆಗಬೇಕು ಅಂದರೆ, ಇಂಧನ ಆಗಬೇಕು ಅಂದರೆ ಸಾವಿರಾರು ವರ್ಷಗಳು ಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಮುಗ್ದೋದಾಗ ಏನು ಮಾಡೋದು ಅನ್ನೋ ಒಂದು ಇದ್ದಾಗ ಈ ಒಂದು ಜೈವಿಕ ಇಂಧನ ದಾರಿ ತೋರಿಸ್ತು. ಜೈವಿಕ ಇಂಧನ ಅಂದರೆ ಮೊದಲನೇದಾಗಿ ತಿಳ್ಕೋಬೇಕಾಗಿರೋದು ಜೀವಿಗಳಿಂದ ಬರುವಂಥ ಇಂಧನ. ಇದು ಯಾವುದೇ ಜೀವಿ ಆಗಿದೆ, ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಸಸ್ಯಜನ್ಯ ಇರ್ಬೋದು. ಪ್ರಾಣಿಯಿಂದನೂ ಬರ್ತದೆ, ಅಂದರೆ ಕೊಬ್ಬಿನ ಅಂಶ ಇರುವಂಥದ್ದು, ನಮ್ಮ ಸಸ್ಯದಲ್ಲಿ ಎಣ್ಣೆ ಅಂಶ ಇರುವಂಥದ್ದು, ಹಾಗೆಯೇ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಂದನೂ ಸಹ ನಾವು ಈ ಒಂದು ಇಂಧನನ ತಯಾರು ಮಾಡ್ಬೋದು, ಆಲ್ಗೆ ಅಂತ ಹೇಳ್ತೀವಿ ಅಲ್ಲಿ. ಸೊ ಇವೆಲ್ಲ ತಯಾರು ಮಾಡೋದ್ರಲ್ಲಿ ನಾವು ಕೃಷಿ ವಿಶ್ವವಿದ್ಯಾನಿಲಯ ಆಗಿರೋದ್ರಿಂದ ನಮ್ಮ ಗುರಿ ಏನಿದ್ರು ರೈತರು ಇದರಲ್ಲೇ ಇರ್ತಿತ್ತು. ಹಾಗಾಗಿ ರೈತರಿಗೆ ಉಪಯೋಗ ಆಗುವಂಥದ್ದು ಸಸ್ಯಜನ್ಯ ಮೂಲಗಳನ್ನ ನಾವು ಶುರು ಮಾಡಿದ್ವಿ. ಸೊ ಈ ಒಂದು ಸಸ್ಯಜನ್ಯ ಅಂತಂದಾಗ ನಿಮಗೆಲ್ಲ ಹೇಳಿದೆ ಆಗ್ಲೇನೆ, ಹೊಂಗೆ, ಬೇವು, ಹಿಪ್ಪೆ ಮುಂಚಿಂದನೂ ಉಪಯೋಗಿಸ್ತಿದ್ದಂಥ ಇಂಧನದ ಮೂಲ ದೀಪ ಹಚ್ಚೋದಕ್ಕೆ. ಇದ್ರ ಜೊತೆಗೆ ಸಿಮರುಬ, ಜಟ್ರೋಪ ಅಂತನ್ಬಿಟ್ಟು ಅದು ಸಹ ನಾವು ಮುಂಚೆ ಉಪಯೋಗಿಸ್ತಿದ್ರು, ಅಷ್ಟು ಬಳಸ್ತಾ ಇರಲಿಲ್ಲ. ಸೊ ಮತ್ತೆ ಅಮೂರ ಮತ್ತು ಸುರಹೊನ್ನೆ ಇವು ಅಡಿಷನಲ್ ಆಗಿ ನಾವು ಸೇರಿಸ್ಕೊಂಡ್ವಿ. ಸೊ ಈ ಆರು ಸಸ್ಯಗಳಲ್ಲಿ ನಾವು ಈ ಒಂದು ಜೈವಿಕ ಇಂಧನನ ತಯಾರು ಮಾಡ್ಬೋದು. ಈ ತಯಾರು ಮಾಡೋದಕ್ಕೆ ಒಂದು ಸಣ್ಣ ರಾಸಾಯನಿಕ ಕ್ರಿಯೆ ಅಂದರೆ ಎಣ್ಣೆ ತೆಗೆದ ಮೇಲೆ ಅದನ್ನು ಟ್ರಾನ್ಸ್ಎಸ್ಟ್ರಿಫಿಕೇಷನ್ ಅಂತ ಹೇಳ್ತೀವಿ. ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನೋದು ಈ ಒಂದು ಕೆಟಲಿಸ್ಟ್ ಆಗಿ ಯೂಸ್ ಮಾಡಿ ಮೆಥನಾಲ್ ಜೊತೆ ಮಿಕ್ಸ್ ಮಾಡಿ ಎಣ್ಣೆನ 2 ಗಂಟೆಗಳ ಕಾಲ ನಾವು 60 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಕಾಯಿಸಿದಾಗ ಈ ಜೈವಿಕ ಇಂಧನ ಬರ್ತದೆ. ಇದರಲ್ಲಿ 2 ಭಾಗವಾಗಿ ವಿಂಗಡಣೆ ಆಗುತ್ತದೆ. ಮೇಲಿನ ಪದರ ಜೈವಿಕ ಇಂಧನ ಆಗಿರುತ್ತೆ, ಕೆಳಗಡೆ ಪದರ ಗ್ಲಿಸರಿನ್ ಆಗಿರುತ್ತೆ. ಸೊ ಗ್ಲಿಸರಿನ್ ಅನ್ನ ಸೂಕ್ಷ್ಮವಾಗಿ ತೆಗೆದು ಅದನ್ನ ಬೇರ್ಪಡಿಸಿ ಅದನ್ನ ಜೈವಿಕ ಇಂಧನ ಬಯೋಡೀಸೆಲ್ ಅಂತ ಹೇಳ್ತೀವಿ. ಸೊ ಅದನ್ನ ಹಾಟ್ ವಾಟರ್ ಅಲ್ಲಿ ವಾಶ್ ಮಾಡಿದ ಮೇಲೆ ನಮಗೆ ಸಿಗುವಂತದ್ದೇ ಜೈವಿಕ ಇಂಧನ. ಸೊ ಇದನ್ನ ಎಲ್ಲಾ ವಾಹನಗಳಲ್ಲೂ ಉಪಯೋಗಿಸಬಹುದು. ಏನ್ BS4 ಅಂಡ್ ಅಬೋವ್ ಇದಾವೆ, ಹೊಸ ಬಂದಿರುವಂತಹ ತಂತ್ರಜ್ಞಾನದಲ್ಲಿ ಇದನ್ನ ಉಪಯೋಗಿಸಬಹುದಾಗಿರುತ್ತೆ. ನಾವು ಲಭ್ಯತೆ ಕಮ್ಮಿ ಇರೋದ್ರಿಂದ ನಾವು 5-10 ಅಂತಂದ್ಬಿಟ್ಟು ಮಿಶ್ರಣ ಮಾಡಿ ಮಾಡ್ತೀವಿ. ಸೊ ಇದನ್ನ 100% ಮಾಡಿದಾಗ ಏನಾಗುತ್ತೆ, ನಮ್ಮ ಪ್ರೊಡಕ್ಷನ್ ಕಮ್ಮಿ ಇರೋದ್ರಿಂದ ಅದರಲ್ಲೇ ಓಡಿಸ್ಬೇಕಾದ್ರೆ ಕಷ್ಟ ಆಗ್ತದೆ. ಸೊ ನಾವು ಮತ್ತೆ ಡೀಸೆಲ್ಗೆ ಹೋದಾಗ ಅದರಲ್ಲಿ ಏನು ಕೆಲವು ಅಣುಗಳು ಅಥವಾ ಡಿಸಾಲ್ವ್ ಆಗದೆ ಇರೋ ಸಬ್ಸ್ಟೆನ್ಸ್ಗಳು ಇರ್ತವೆ, ಅವುಗಳು ಬರೀ ಜೈವಿಕ ಇಂಧನದಲ್ಲಿ ಅಷ್ಟೇ ಡಿಸಾಲ್ವ್ ಆಗ್ತಾ ಇರುತ್ತೆ. ಸೊ ನಾವು ಅದನ್ನ ಬರೀ ಡೀಸೆಲ್ ಉಪಯೋಗಿಸಿದಾಗ ಆ ಒಂದು ಡಿಸಾಲ್ವ್ ಆಗದೆ ಹೋಗಿ ಫಿಲ್ಟರ್ ಕ್ಲಾಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಒಂದ್ಸಲ ಜೈವಿಕ ಇಂಧನ ಉಪಯೋಗಿಸಿದ್ರೆ ಕಂಟಿನ್ಯೂಸ್ ಆಗಿ ಉಪಯೋಗಿಸಿದಾಗ ಅದರ ಏನು ಪ್ರಾಮುಖ್ಯತೆ ಇದೆ ಅದನ್ನು ನಾವು ಪಡಿಬಹುದಾಗಿರುತ್ತೆ. ಈ ಜೈವಿಕ ಇಂಧನವನ್ನು ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಂದು ಕಚ್ಚಾ ಪದಾರ್ಥಗಳು ಬೇಕಾಗುತ್ತೆ. ಅದನ್ನ ತಾವಾಗಲೇ ಹೇಳಿದಾಗೆ ಪ್ರಾಣಿ ಮೂಲದಿಂದ ಸಂಗ್ರಹಿಸಬಹುದು ಹಾಗೂ ಸಸ್ಯ ಮೂಲದಿಂದಲೂ ಕೂಡ ಸಂಗ್ರಹಣೆಯನ್ನ ಮಾಡಬಹುದು. ಬಹಳ ಮುಖ್ಯವಾಗಿ ಸಸ್ಯ ಮೂಲದಿಂದ ಜೈವಿಕ ಇಂಧನವನ್ನ ಉತ್ಪಾದನೆ ಮಾಡಲಿಕ್ಕೆ ಅನುಕೂಲಕಾರಿಯಾಗಿರ್ತಕ್ಕಂತಹ ಬೆಳೆಗಳು ಯಾವ್ಯಾವು? ನಾನಾಗ್ಲೇ ಹೇಳಿದಾಗೆ ಹೊಂಗೆ ಇದೆ, ತುಂಬಾ ಪ್ರಚಲಿತವಾಗಿರುವಂತದ್ದು ಮತ್ತೆ ಎಲ್ಲಾ ಕಡೆ ಬೆಳೆಯುವಂತ ಒಂದು ಸಸ್ಯ ಅಂತಂದ್ರೆ ಈ ಹೊಂಗೆ ಮರ. ಈಗ ಬೇವು ಸಹ ಇದೆ, ಆದರೆ ಬೇವಿನಲ್ಲಿ ಏನಾಗ್ತದೆ, ಅದರ ಎಣ್ಣೆ ಬೇಡಿಕೆ ಜಾಸ್ತಿ ಪೆಸ್ಟಿಸೈಡ್ಸ್ ಮತ್ತೆ ಬೇರೆ ಕಡೆ ಇರೋದ್ರಿಂದ ಅದನ್ನ ನಾವು ಅಷ್ಟು ಅಂದ್ರೆ ರೇಟು ಅಷ್ಟೇ ಜಾಸ್ತಿ ಆಗುತ್ತೆ ಅದು. ಸೊ ಅದನ್ನ ನಾವು ಉಪಯೋಗಿಸಬಹುದಾದ್ರೂ ಈ ಒಂದು ಎಕನಾಮಿಕ್ಸ್ ವರ್ಕೌಟ್ ಮಾಡಿದಾಗ ಇದು ಅಷ್ಟು ಪ್ರಯೋಜನ ಆಗಲ್ಲ. ಸೊ ಹಿಪ್ಪೆಯಿಂದನೂ ಆಗ್ತದೆ, ಸೊ ಹಿಪ್ಪೆಯಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಸಿಮರುಬ ಇದು ಹೊಸ ತರದ ಒಂದು ಸಸ್ಯ, ಅಂದ್ರೆ ಇದು ದಕ್ಷಿಣ ಅಮೆರಿಕಾದಲ್ಲಿ ಇದ್ದಂತ ಅಲ್ಲಿಂದ ತಂದಂತಹ ಸಸ್ಯ ಇದು. ಸೊ ಇಲ್ಲಿ ಅದು 60-65% ಅಷ್ಟು ಎಣ್ಣೆ ಇರುತ್ತೆ. ಸೊ ಅದನ್ನ ದಕ್ಷಿಣ ಅಮೆರಿಕಾದಲ್ಲಿ ಅಡಿಗೆಗೂ ಸಹ ಉಪಯೋಗಿಸ್ತಾರೆ ಈ ಒಂದು ಇದು. ನಮ್ಮಲ್ಲಿ ಅದರ ಟೇಸ್ಟ್ ಮತ್ತೆ ಸರಿ ಹೋಗಲ್ಲ ಅನ್ನೋ ಲೆಕ್ಕದಲ್ಲಿ ನಾವು ಅದನ್ನ ಉಪಯೋಗಿಸೋದಿಲ್ಲ. ಆದ್ರೆ ಎಣ್ಣೆ ಅಂಶ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಇನ್ನೊಂದೇನು ಅಂತಂದ್ರೆ ಮೆಡಿಸಿನಲ್ ಪ್ರಾಪರ್ಟೀಸ್ನು ಇದೆ ಸಿಮರುಬದಲ್ಲಿ. ಅದು ಎಲೆಗಳನ್ನ ಡ್ರೈ ಮಾಡಿ ಕಷಾಯ ಮಾಡಿಕೊಡಿದ್ರೆ ಕ್ಯಾನ್ಸರ್ ಸಹ ಕ್ಯೂರ್ ಮಾಡುವಂತ ಒಂದು ಶಕ್ತಿ ಅದಕ್ಕಿದೆ. ಸೊ Stage 2 ಇಂತ ಮುಂಚೆ ಇದ್ರೆ ಕ್ಯಾನ್ಸರ್ ನ ಕ್ಯೂರ್ ಮಾಡಿರುವಂತ ದಾಖಲೆಗಳು ಇದಾವೆ. ಹಾಗೇನೆ ಹಣ್ಣಿನಿಂದ ಏನು ಸಿಮರುಬ ಹಣ್ಣಿದೆ ಅದನ್ನ ನೇರಳೆ ಹಣ್ಣು ತರ ಬರುತ್ತೆ ಅದು. ಸೊ ಅದನ್ನ ನೀವು ಕಷಾಯ ಮಾಡಿಕೊಂಡು ಕುಡಿದ್ರೆ ಡಯಾಬಿಟಿಸ್ ಸಹ ಕಂಟ್ರೋಲ್ ಬರುತ್ತೆ ಅನ್ನೋದು ಸಹ ಸ್ಟಡೀಸ್ ಮಾಡಿದಾಗ ಗೊತ್ತಾಗಿದೆ. ಅಮೂರ ಅಂತ ಮುಂದಿನ ಒಂದು ಬೆಳೆ. ಸೊ ಇದೇನಾಗ್ತದೆ, ಬ್ರೋಡ್ ಸೈಡ್ ಅಲ್ಲಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಇದು. ಹಾಗೇನೆ ಅಲಂಕಾರಿಕವಾಗೂ ಸಹ ಕಾಣುತ್ತೆ. ಬೀಜಗಳನ್ನ ನೋಡಿದಾಗ ದ್ರಾಕ್ಷಿ ತರ ಬೀಜಗಳಿರ್ತವೆ. ಸೊ ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ವರ್ಷಕ್ಕೆ 2 ಸಲ ಸಹ ಇದು ಇಳುವರಿ ಕೊಡ್ತದೆ. ಅದು ಉದುರುತ್ತೆ, ಉದುರಿರೋದನ್ನ ಬೀಜನ ಆರಿಸ್ಕೊಂಡು ನಾವು ಉಪಯೋಗಿಸ್ಕೋಬಹುದು. ಹಾಗೇನೆ ಸುರಹೊನ್ನೆ ಇದೇನಾಗ್ತದೆ, ಕೋಸ್ಟಲ್ ಏರಿಯಾ ಆ ಕಡೆ ಈ ಸಕಲೇಶ್ಪುರ ಮತ್ತೆ ಸ್ವಲ್ಪ ಕೆಳಗಡೆ ಇದಕ್ಕೆ ಹೋದಾಗ ಆ ಕೋಸ್ಟಲ್ ಬೆಲ್ಟ್ ಕಡೆ ತುಂಬಾ ಚೆನ್ನಾಗಿ ಬೆಳೆಯುವಂಥದ್ದು. ಆದ್ರೆ ಇಲ್ಲೂ ಸಹ ಬರುತ್ತೆ, ಆದ್ರೆ ಇಳುವರಿ ಸ್ವಲ್ಪ ಕಮ್ಮಿ ಆಗ್ಬೋದು. ಅಲ್ಲಿ ನ್ಯಾಚುರಲ್ ಆಗಿ ಬೆಳೆಯುವಂತ ಒಂದು ಸಸ್ಯ ಆಗಿರುತ್ತೆ. ಸೊ ಇವೆಲ್ಲವನ್ನು ಸಹ ನಾವು ಆರಿಸೋದಕ್ಕೆ ಒಂದು ದೊಡ್ಡ ಚಾಲೆಂಜ್ ಆಗಿರ್ತದೆ. ಸೊ ಬಟ್ ಆರಿಸ್ಬೇಕು ಅಂತಂದಾಗ ರೈತರು ಬಿಡುವಿನಲ್ಲಿ ಅದನ್ನ ಕೆಲಸವನ್ನ ಮಾಡಬೇಕಾಗಿರುತ್ತೆ. ಹೇಗೆ ನಾವು ಹಾಲು ಕರೆಯೋದಕ್ಕೆ ರೈತ ಮಹಿಳೆಯರಿಗೆ ನಾವೇನು ಸಂಬಳ ಕೊಡೋದಿಲ್ಲ ಅಥವಾ ಅವ್ರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ಇರೋ ರೀತಿಯಲ್ಲಿ ಅವರೇ ಕೆಲಸ ಅವ್ರು ಮಾಡ್ಕೊಳ್ತಾರೋ ಅದೇ ರೀತಿ ಬಿಡುವಿನ ಹೇಳೋದು ಮಾಡೋದ್ರಿಂದ ಇದನ್ನು ಸಹ ನಾವು ಬಿಡುವಿನ ಹೇಳೋದು ಮಾಡಿಕೊಂಡಾಗ ನಿಮಗೆ ಇದು ಆದಾಯ ಹೆಚ್ಚಿಗೆ ಆಗೋದ್ರಲ್ಲಿ ಸಂಶಯವಿಲ್ಲ. ಈಗ ಜೈವಿಕ ಇಂಧನವನ್ನ ಬಳಕೆಯನ್ನ ಮಾಡಬೇಕು ಅಂತ ಹೇಳಿ ತಾವ್ ಯಾಕೆ ಹೇಳ್ತೀರಾ, ಏನ್ ಕಾರಣ ಅದಕ್ಕೆ, ಮತ್ತೆ ಈ ಜೈವಿಕ ಇಂಧನವನ್ನ ಉಪಯೋಗ ಮಾಡೋದ್ರಿಂದ ಏನೇನು ಉಪಯೋಗಗಳು ದೊರಕುತ್ತೆ? ಜೈವಿಕ ಇಂಧನ ಪರ್ಯಾಯ ಇಂಧನವಾಗಿ ನಾವು ಕೆಲಸ ಮಾಡ್ತಾ ಇದೆ. ಈ ಜೈವಿಕ ಇಂಧನದಲ್ಲಿ ಇನ್ನೂ ಮುಖ್ಯವಾಗಿ ನಾವು ಆಗ್ಲೂ ಹೇಳಬೇಕಿದ್ದು ಪ್ರಾಮುಖ್ಯತೆ ಏನಕ್ಕೆ ಅಂತಂದ್ರೆ, ನಾವು ಅದರಲ್ಲಿ ಇಂಗಾಲದ ಡೈಆಕ್ಸೈಡ್, ಏನ್ ಕಾರ್ಬನ್ ಡೈಆಕ್ಸೈಡ್ ಹೇಳ್ತೀವಿ, ಇದರ ಹೊರಸೂಸುವಿಕೆನೂ ಕಮ್ಮಿ ಇರುತ್ತೆ. ಮತ್ತೆ ಅನ್ಬರ್ಂಟ್ ಇದು ಇರ್ತವೆ. ಈಗ ಡೀಸೆಲ್ ಇದರಲ್ಲೆಲ್ಲ ಏನಾಗುತ್ತೆ, ನೀವು ಮೆಜೆಸ್ಟಿಕ್ ಅಥವಾ ಅದರ ವೆಹಿಕಲ್ ಜಾಸ್ತಿ ಇರೋ ಕಡೆ ನಿಂತ ಗೊತ್ತಾಗುತ್ತೆ, ಮೂಗಿನ ಕಪ್ಪು ಆಗುವಂತ ಒಂದು ಉಸಿರಾಟ ಆ ಒಂದು ಇದು ಸಿಗುತ್ತದೆ ನೋಡಿದಾಗ. ಆತರ ಒಂದು ಇದು ಅನ್ಬರ್ಂಟ್ ಇರೋದಿಲ್ಲ, ಇದು ಪೂರ್ತ ಸುಡುವಂತ ಒಂದು ಇಂಧನ ಆಗಿರೋದ್ರಿಂದ ಇದರಲ್ಲಿ ಹೊರಸೂಸು ಸಲ್ಫರ್ ಡೈಆಕ್ಸೈಡ್ ಇರ್ಬೋದು, ಕಾರ್ಬನ್ ಮಾನಾಕ್ಸೈಡ್, ಇವು ಯಾವ್ಯಾವ ತರದ ತೊಂದರೆಗಳು ಅಂದ್ರೆ ವಿಷಪೂರಿತ ಅನಿಲಗಳು ಇದರಲ್ಲಿ ಬಹಳ ಕಡಿಮೆ ಇರ್ತದೆ. ಸೊ ಇದಲ್ದಲ್ಲೇ ನಾವೇನು ಕಾರ್ಬನ್ ಡೈಆಕ್ಸೈಡ್ ಇದರಿಂದ ಬಿಟ್ಟಂತದ್ದು ಅದೇ ಬೆಳೆಗಳಿರೋದ್ರಿಂದ ನಾವು ಏನು ಸಸ್ಯಗಳು ಬೆಳೆದಿರ್ತೀವಿ ಅವನ್ನೇ ಅದನ್ನ ಹೀರ್ಕೊಂಡಾಗ ಕಾರ್ಬನ್ ನ್ಯೂಟ್ರಲ್ ಆಗುವಂತ ಇದು ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಇದು ಪರಿಸರಕ್ಕೆ ಬಹಳ ಪ್ರಾಮುಖ್ಯತೆ ಹೊಂದಿರುವಂತದ್ದು. ಮತ್ತೆ ನಾವು ಗಿಡಗಳು ನೆಟ್ಟಾಗ ಇದರಲ್ಲಿ ಕಾರ್ಬನ್ ಕ್ರೆಡಿಟ್ಸ್ ಅನ್ನೋ ಹೊಸ ಒಂದು ಇದು ಸಹ ಇಲ್ಲಿ ಬರ್ತದೆ. ಸೊ ನಾವು ಎಷ್ಟು ಗಿಡಗಳು ನೆಡ್ತೀವೋ ಅಷ್ಟು ಗಿಡಗಳಲ್ಲಿ ಎಷ್ಟು ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಳ್ಳುವಂಥ ಶಕ್ತಿ ಇರುತ್ತೆ, ಈಗ ಒಂದೊಂದು ಮರಕ್ಕೆ ಒಂದೊಂದು ಶಕ್ತಿ ಇರುತ್ತೆ. ಸೊ ಆ ಒಂದು ಕ್ಯಾಲ್ಕುಲೇಷನ್ಸ್ ಪ್ರಕಾರ ನೀವು ಎಷ್ಟು ಮರ ಹಾಕಿದ್ದೀರಾ, ಎಷ್ಟು ಗ್ರೀನರಿ ಇದೆ, ಅದ್ರ ಪ್ರಕಾರ ನಿಮಗೆ ಪಾಯಿಂಟ್ಸ್ ಏನು ಸಿಗ್ತದೆ, ಕ್ರೆಡಿಟ್ಸ್ ಅಂತ ಸಿಗ್ತದೆ. ಸೊ ರೈತರು ತಾವು ಬರೀ ಹೊಲದಲ್ಲಿ ಬೆಳೆದಿರೋದಕ್ಕೇನೆ ಬೇರೆ ಕಂಪ್ನಿಯವರು, ಈಗ ಏನು ಪ್ರೈವೇಟ್ ಕಂಪ್ನಿಯವರು ಯಾವ್ದಾರ ಇಂಡಸ್ಟ್ರಿ ಹಾಕಬೇಕಾದ್ರೆ ಅವರಿಗೆ ಇಷ್ಟು ಕಾರ್ಬನ್ ಕ್ರೆಡಿಟ್ಸ್ ಪರ್ಚೇಸ್ ಮಾಡಬೇಕು ಅಂತ ಇರ್ತದೆ. ಸೊ ಆ ದುಡ್ಡನ್ನು ಅವರು ಇಲ್ಲಿ ರೈತರಿಗೆ ಕೊಡ್ತಾರೆ. ಸೊ ಈ ತರದ ಒಂದು ವ್ಯವಸ್ಥೆನೂ ಸಹ ಇಲ್ಲಿ ನಮ್ಮ ಇತ್ತೀಚೆಗೆ ಬರ್ತಾ ಇರೋದ್ರಿಂದ ರೈತರು ತಾವು ಭೂಮಿಯಲ್ಲಿ ಹಾಕಿರೋದು ತಮ್ಮ ಜಮೀನಲ್ಲಿ ಹಾಕಿರೋದ್ ಅವ್ರಿಗೆ ಯಾವುದೇ ತರದ ಏನು ಕೊಡಬೇಕಾಗಿರೋದಿಲ್ಲ ಬೇರೆಯವರಿಗೆ, ಅವ್ರ ಜಮೀನಲ್ಲಿ ಇರೋದಕ್ಕೆ ಒಂಥರ ಕಾಣಿಕೆ ಅಂತಾನೆ ಹೇಳ್ಬೋದು. ಸೊ ಕಾರ್ಬನ್ ಕ್ರೆಡಿಟ್ಸ್ ಮುಖಾಂತರ ಇವರಿಗೆ ದುಡ್ಡು ಸಹ ಬರುವಂತಹ ಅವಕಾಶಗಳಿರ್ತವೆ. ಈ ಜೈವಿಕ ಇಂಧನದ ಯಾವ್ಯಾವ ಬೆಳೆಗಳನ್ನ ಹೇಗೆಲ್ಲ ಮಾಡಬಹುದು ಮತ್ತೆ ರೈತರು ಇದರಿಂದ ಏನು ಅನುಕೂಲಗಳನ್ನು ಮಾಡಿಕೊಳ್ಬಹುದು, ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಯಾಕೆಂದ್ರೆ ನಾವು ಜೈವಿಕ ಇಂಧನ ಬೆಳೀರಿ ಅಂದಿದ ತಕ್ಷಣ ಏನು ರಾಗಿ ಭತ್ತ ಬೆಳೆಯೋ ಜಾಗದಲ್ಲೆಲ್ಲ ನೀವು ಬೆಳೀರಿ ಅಂತ ನಾವು ಹೇಳೋದಿಲ್ಲ. ಇದಕ್ಕೆ ಏನಿದ್ರು ಅಖಾದ್ಯ ಅಂದ್ರೆ ಊಟಕ್ಕೆ ಉಪಯೋಗಿಸ್ತಾ ಇರುವಂತ ಅಥವಾ ಚೆನ್ನಾಗಿ ಬೆಳೆ ಬರುವಂತ ಜಾಗವನ್ನ ಬಿಟ್ಟು ಏನು ಕೊರಕಲು ಭೂಮಿ ಇರ್ಬೋದು, ಬಂಜರು ಭೂಮಿ, ಸೌಳು ಕರ್ಲು ಮತ್ತೆ ಕಮ್ಯುನಿಟಿ ಲ್ಯಾಂಡ್ಸ್ ಅಂತ ಇರ್ತವೆ, ಗ್ರೇಸಿಂಗ್ ಯಾರ್ಡ್, ಆ ತರ ಜಾಗಗಳನ್ನ ಇದನ್ನ ಏನು ಬೆಳೆ ಬೆಳೆದಿರುವಂತ ಜಾಗ ಅಂದ್ರೆ ಅಗ್ರಿಕಲ್ಚರ್ ಯೂಸ್ ಮಾಡದಿರುವಂತ ಜಾಗದಲ್ಲಿ ನಾವು ಇದನ್ನ ಬೆಳಿಬೇಕಾಗ್ತದೆ. ಸೊ ನಾವು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಬೆಳೆದ್ರೆ ನಮ್ಮ ಆಹಾರದ ಭದ್ರತೆಗೆ ತೊಂದರೆ ಆಗ್ತದೆ. ಹಾಗಾಗಿ ನಾವು ಇದನ್ನ ಬದುಗಳಲ್ಲಿ, ಬಂಜರು ಭೂಮಿಗಳಲ್ಲಿ, ಮತ್ತೆ ಕರ್ಕಲು ಭೂಮಿ ಅಂತ ಏನ್ ಹೇಳ್ತೀವಿ, ಮತ್ತೆ ಕಮ್ಯುನಿಟಿ ಲ್ಯಾಂಡ್ಸ್, ಶಾಲಾ ಕಾಲೇಜು ಪ್ರೆಮಿಸಸ್ ಗಳಲ್ಲಿ ಇಂಥ ಕಡೆ ನಾವು ಅದನ್ನ ಬೆಳಿಬೇಕಾಗ್ತದೆ. ಮತ್ತಿನ್ನೊಂದು ಇದು ಅಂತಂದ್ರೆ ಅದನ್ನ ಆರಿಸೋದಕ್ಕೂ ಅಷ್ಟೇನೆ ಒಬ್ರು ಅಥಾರಿಟಿ ಇರ್ತದೆ, ಯಾರು ಒಬ್ರು ವಹಿಸಿಕೊಳ್ಳೋ ರೀತಿಲಿ ಅಥವಾ ಅಲೆಮಾರಿ ಜನಾಂಗದವರು, ಅವ್ರಿಗೂ ಸಹ ಇದರಿಂದ ಅನುಕೂಲಗಳಾಗ್ತವೆ. ರೋಡ್ ಸೈಡ್ ಅಲ್ಲಿ ಬೆಳಿಬಹುದು, ಈ ತರದಲ್ಲಿ ಅದನ್ನೆಲ್ಲ ಬೆಳೆ ಬೆಳಿಬಹುದಾಗಿರುತ್ತೆ. ಹೀಗೆ ಎಲ್ಲಿ ನಾವು ಹೆಚ್ಚು ಬಳಕೆಯನ್ನು ಮಾಡೋದಿಲ್ವೋ ಅಂತಹ ಜಾಗಗಳಲ್ಲಿ ಬೆಳೆಯನ್ನ ಮಾಡಿಕೊಳ್ಳಬಹುದು. ಈ ಜೈವಿಕ ಇಂಧನದ ಬೆಳೆಗಳನ್ನ ಮಾಡುವ ಮೂಲಕ ಕೃಷಿಕರು ಹೇಗೆ ತಮ್ಮ ಆದಾಯವನ್ನ ವೃದ್ಧಿ ಮಾಡ್ಕೋಬಹುದು ಅಂತೇಳಿ. ಈಗ ನಾನಾಗಲೇ ಹೇಳಿದೆ, ಜೈವಿಕ ಇಂಧನ ಬೆಳೆಗಳನ್ನ ಬೀಜಗಳನ್ನ ಆರಿಸೋದು ಒಂದು ಮುಖ್ಯವಾದ ಕೆಲಸ ಅಂತ ಮಾಡಬಾರ್ದು. ಲೇಬರ್ ಏನ್ ಹಾಲು ಕರೆಯುತ್ತ ಉದಾಹರಣೆ ಕೊಟ್ಟೆ, ಆ ರೀತಿಲಿ ಅವರ ಬಿಡುವಿನ ಸಮಯದಲ್ಲಿ ಇದನ್ನ ಆರಿಸ್ಕೊಂಡು ಬೀಜ ಜಜ್ಜಿ ಅದನ್ನ ಎಣ್ಣೆ ಸಹ ಅಲ್ಲೇ ತೆಗಿಬಹುದು, ಇಲ್ಲ ಅದನ್ನ ನಮ್ಮ ಜೈವಿಕ ಇಂಧನ ಉದ್ಯಾನಕ್ಕೆ ತಲುಪಿಸಬಹುದಾಗಿರ್ತದೆ. ಸೊ ಎಣ್ಣೆ ತೆಗೆದ್ರೆ ಅವ್ರಿಗೆ ಅಲ್ಲೊಂದು ಅನುಕೂಲ ಇರುತ್ತೆ. ಸ್ಥಳೀಯವಾಗಿ ಎಣ್ಣೆ ತೆಗೆದಾಗ ಅವರು ಏನ್ ಹಿಂಡಿ ಬರ್ತದೆ ಆ ಹಿಂಡಿನ ಅವರ ಹೊಲ ಗದ್ದೆಗಳಿಗೆ ಹಾಕೊಂಡು ಗೊಬ್ಬರವಾಗಿ ಉಪಯೋಗಿಸ್ಕೋಬಹುದು, ಎಣ್ಣೆನ ನಮಗೆ ತಲುಪಿಸಬಹುದು. ಇಲ್ಲ ಎಷ್ಟು ಬೀಜ ಇದು ಮಾಡ್ತಾರೋ ಅಲ್ಲಿ ಅದನ್ನು ಸಹ ನಾವು ಪ್ರತಿಯೊಬ್ಬರ ಹತ್ರನು ತಗೊಳ್ಳುವಂತ ಒಂದು ಅವಕಾಶ ಇದೆ, ತಗೋಬೇಕಾಗಿರುತ್ತೆ ನಾವು. ಹಾಗಾಗಿ ಅದನ್ನ ಸೂಕ್ತವಾದ ಬೆಲೆ ನೀಡಿ ನಾವೇ ಅದನ್ನ ಪರ್ಚೇಸ್ ಮಾಡ್ತೀವಿ. ಜೈವಿಕ ಇಂಧನದ ಬೆಳೆಗಳ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ವ್ಯವಸ್ಥೆಗಳಿದ್ದಾವೆ? ಈಗ ನಾವು ಎರಡ್ ತರ ಪ್ರಯತ್ನಗಳನ್ನ ಮಾಡಿದ್ವಿ ಹಾಸನ ಜಿಲ್ಲೆಯಲ್ಲಿ. ಒಂದು ಹಾಲು ಉತ್ಪಾದಕರ ಸಂಘದ ಮೂಲಕ ನಾವು ಯಾವ ರೀತಿ ಖರೀದಿ ಮಾಡಬಹುದು, ಏನು ಸೆಕ್ರೆಟರಿಗಳ ಸಹಕಾರದೊಂದಿಗೆ ಎಲ್ಲಿ ಹಳ್ಳಿಗಳಲ್ಲಿ ಎಲ್ಲೆಲ್ಲಿದ್ದಾವೆ ಅದನ್ನ ನಾವು ಗುರುತಿಸಿ ಯಾವ್ಯಾವ ಜಾಗದಲ್ಲಿ ಚೆನ್ನಾಗಿದೆ ಅಂತ ಜಾಗದಲ್ಲಿ ಹಾಲು ಉತ್ಪಾದಕರ ಸಂಘ ಏನಿದೆ ಅವ್ರ ಮುಖಾಂತರ ಖರೀದಿ ಮಾಡೋದಕ್ಕೂ ಪ್ರಯತ್ನ ಪಟ್ವಿ. ಆದ್ರೆ ಮೊದಲನೇ ವರ್ಷ ನಮ್ಗೆ ಅಷ್ಟು ಒಳ್ಳೆಯ ರಿಸಲ್ಟ್ ಸಿಕ್ಕಿಲ್ಲ, ಇನ್ನು ಮುಂದಿನ ವರ್ಷಗಳಲ್ಲಿ ನೋಡಬೇಕಾಗಿರ್ತದೆ. ಹಾಗೇನೆ ಕೃಷಿ ಸಖಿಯರನ್ನು ಸಹ ಇನ್ವಾಲ್ವ್ ಮಾಡೋದಕ್ಕೆ ನಾವು ಪ್ರಯತ್ನಗಳು ಪಟ್ಟಿದ್ದೀವಿ. ಸೊ ಕೃಷಿ ಸಖಿಯವರಿಗೆ ಮೊದಲನೇ ಹಂತದಲ್ಲಿ ನಾವು ಬರೀ ಫೋನ್ ನಂಬರ್ ಕೊಟ್ಟು ಈ ತರ ತಗೊಳ್ಳಿ ಅಂತ ಹೇಳಿದ್ದಷ್ಟೇ, ಮತ್ತೆ ಅವರಿಗೆ 3 ರೂಪಾಯಿ ಸಹಾಯಧನ ಕೊಡ್ತೀವಿ ಅಂತ ಹೇಳಿದ್ವಿ. ಅದು ಸಹ ಅಷ್ಟು ಒಳ್ಳೆಯ ರಿಸಲ್ಟ್ಸ್ ಅನ್ನ ಕೊಟ್ಟಿರಲಿಲ್ಲ. ಇನ್ನು ಮುಂದೆ ಸರ್ಕಾರದ ಒಂದು ಜೊತೆ ಸೇರ್ಕೊಂಡು ಈಗ ಏನು ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಇದೆ, ಸೊ ಇವರ ಮುಖಾಂತರ ಅವರು ಸಹ ಈಗ ಸಿಇಒ ಅವರಿಗೆ ನಿರ್ದೇಶನ ಕೊಟ್ಟು ಅಥವಾ ಸಹಕಾರ ಕೋರಿ ಅಲ್ಲಿಂದ ಸೂಕ್ತ ನೋಟ್ಗಳನ್ನ ಇದು ಕೊಟ್ಕೊಂಡು PDOಗಳಿಗಿರ್ಬೋದು ಅಥವಾ ಇವುಗಳಿಗೆಲ್ಲ ಅವ್ರಿಗೆಲ್ಲ ನಾವು ಸೂಕ್ತವಾಗಿ ನಿರ್ದೇಶನ ಕೊಟ್ಟರೆ ಸರ್ಕಾರದಿಂದ ಈ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮುಂದಿನ ವರ್ಷ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಈ ವರ್ಷ ನಾನು 100 ಟನ್ ಟಾರ್ಗೆಟ್ ಇಟ್ಕೊಂಡಿದ್ವಿ ಹೊಂಗೆ ಬೀಜನ. ಲಾಸ್ಟ್ ಇಯರ್ ನಾನು 35 ಟನ್ಸ್ ಮಾಡಿದ್ವಿ. ಸೊ ಒಳ್ಳೆ ರೇಟ್ 35 ರೂಪಾಯಿ ಸುತ್ತಮುತ್ತ ರೇಟ್ ನಲ್ಲಿ ನಾವು ಖರೀದಿ ಮಾಡಕ್ಕಾಯ್ತು. ಅದು ಮಾರಾಟಗಾರರಿಂದ ತಗೋಬೇಕು ಅಂದ್ರೆ 40-42 ಹೇಳ್ತಾರೆ. ಸೊ ನಾವು ನೇರವಾಗಿ ರೈತರ ಮುಖಾಂತರ ರೈತರ ಹತ್ರಕ್ಕೆ ಹೋದಾಗ ನಮಗೆ ರೇಟು ಸಹ ಕಾಂಪಿಟೇಟಿವ್ ರೇಟ್ ಅಲ್ಲಿ ಬರುತ್ತೆ, 30-32. ನಂತರ ಅದನ್ನ ಸಂಸ್ಕರಣೆ ಮಾಡೋ ಟೈಮಲ್ಲಿ ಹೆಚ್ಚಿಗೆ ಅಂದ್ರೆ ವೆಯ್ಟ್ ಲಾಸ್ ಆಗೋದು ಅವೆಲ್ಲ ಆದಾಗ ನಮ್ಗೆ ಚೆನ್ನಾಗಿರೋ ಒಂದು ಇದು ಬರಬೇಕಾಗ್ತದೆ. ನಾವು ಸುಮಾರು 20 ವರ್ಷದಿಂದಲೂ ಕೂಡ ಈ ಜೈವಿಕ ಇಂಧನದ ಬಗ್ಗೆ ಹೆಚ್ಚೆಚ್ಚಾಗಿ ಕೇಳ್ತಾ ಇದ್ದೇವೆ. ಜೈವಿಕ ಇಂಧನದ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೂ ಕೂಡ ಹೆಚ್ಚೆಚ್ಚು ವಿಚಾರಗಳನ್ನ 20 ವರ್ಷದಿಂದಲೂ ಕೂಡ ಕೇಳ್ತಾ ಇದ್ದೇವೆ. ಮತ್ತೆ ಅಲ್ಲಲ್ಲಿ ಸ್ವಲ್ಪ ಅದರ ಬಗ್ಗೆ ಮಾತಾಡೋಂತ ಫ್ರೀಕ್ವೆನ್ಸಿನೂ ಕೂಡ ಕಡಿಮೆ ಆಯಿತು. ಇತ್ತೀಚೆಗೆ ಜೈವಿಕ ಇಂಧನಕ್ಕೆ ಸಂಬಂಧಪಟ್ಟ ಹಾಗೆ, ಜೈವಿಕ ಇಂಧನದ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಹೊಸ ಹೊಸ ಬೆಳವಣಿಗೆಗಳು ಏನಾಗ್ತಾ ಇದ್ದಾವೆ? ಈಗಾಗಲೇ ನಾನು ಒಂದು ಹೇಳಿದೆ, ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ. ಸೊ ಈ ತರ ಅಭಿವೃದ್ಧಿ ಮಂಡಳಿ ಆಕ್ಟಿವ್ ಆಗಿರೋದು ರೈತರಿಗೂ ಸಹ ಒಳ್ಳೆಯ ಸುದ್ದಿ ಆಗಿರ್ತದೆ. ಹಾಗೇನೆ ಅಭಿವೃದ್ಧಿ ಮಂಡಳಿಯಿಂದ ಹೊಸ ಹೊಸ ಎಣ್ಣೆ ತೆಗೆಯುವ ಮೆಷಿನ್ಗಳನ್ನು ಕೊಡುವಂತ ಒಂದು ಯೋಜನೆಗಳನ್ನು ಬಂದಿದೆ. ಸೊ ಆ ಒಂದು ಇದರಲ್ಲೂ ನಾವು ತಂದಂತ ಬೀಜಗಳು ಅದರಿಂದ ಎಣ್ಣೆ ತೆಗೆಯುವಂತದಕ್ಕೆ ಪುಷ್ಟೀಕರಣ ಕೊಟ್ಟಂಗಾಗುತ್ತೆ. ಸೊ ಆ ತರದಲ್ಲಿ ಬೇರೆ ಬೇರೆ ಮೂಲಗಳಿಂದ ನಾವು ಜೈವಿಕ ಇಂಧನ ತಯಾರು ಮಾಡುವಂತ ಒಂದು ಅವಕಾಶಗಳು ಬರ್ತಾ ಇದೆ. ನಾವು ಕೃಷಿ ಮೇಳದಲ್ಲಿ ಚೀಫ್ ಸೆಕ್ರೆಟರಿ ನಮ್ಮ ಈ ಒಂದು ಜೈವಿಕ ಇಂಧನ ಸ್ಟಾಲಿಗೆ ಬಂದು ಅವರು ಸಹ ನಮ್ಮ ವೀಕ್ಷಣೆ ಮಾಡಿದ್ರು, ಯಾವ ರೀತಿ ಎಣ್ಣೆ ತೆಗೆಯುವ ಅಂದ್ರೆ ಹಳ್ಳಿ ಮಟ್ಟದಲ್ಲಿ ಎಣ್ಣೆ ತೆಗೆಯುವ ಮೆಷಿನ್ ಅನ್ನು ಯಾವ ರೀತಿ ಮಾಡಬಹುದು, ಮತ್ತೆ ಸಿಪ್ಪೆ ಸುಲಿಯುವ ಯಂತ್ರಗಳ ಬಗ್ಗೆ ಎಲ್ಲ ಸೂಕ್ತವಾಗಿ ತಿಳ್ಕೊಂಡು ಯಾವ್ಯಾವ ರೀತಿ ಮಾಡಬಹುದು, ಮುಂದೆ ಹೇಗೆ ಮಾಡಬೇಕು ಅನ್ನೋದು ಸಹ ಅವರು ತಲೆಯಲ್ಲಿ ಶುರು ಆಗಿದೆ. ಸೊ ಆ ತರದಲ್ಲಿ ಸರ್ಕಾರ ಮಟ್ಟದಲ್ಲಿ ಒಳ್ಳೆಯ ಸುತ್ತೋಲೆಗಳು ಬಂದ್ರೆ ನಮಗೆ ಈ ಒಂದು ಜೈವಿಕ ಇಂಧನ ನೀವು ಹೇಳದಂಗೆ 20 ವರ್ಷದಿಂದ ಇದ್ದಿದ್ದು ಈ ವರ್ಷ ತುಂಬಾ ಚೆನ್ನಾಗುವಂತ ಒಂದು ಅವಕಾಶಗಳಿದ್ದಾವೆ. ಹಾಸನದಲ್ಲಿ ಅದರಲ್ಲೂ ಕೂಡ ಮಡೆಯನೂರಿನಲ್ಲಿ ಜೈವಿಕ ಇಂಧನ ಉದ್ಯಾನ ಅನ್ನುವಂಥದ್ದು ಇದೆ. ಕಳೆದ ಅನೇಕ ವರ್ಷಗಳಿಂದ ಇದು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥದ್ದು. ಈ ಜೈವಿಕ ಇಂಧನ ಉದ್ಯಾನದಿಂದ ಹಾಸನ ಜಿಲ್ಲೆಯ ರೈತರಿಗೆ ಮತ್ತು ಸುತ್ತಮುತ್ತಲ ಜಿಲ್ಲೆಯ ರೈತರಿಗೆ ಏನೇನು ಅನುಕೂಲಗಳು ದೊರೀತಾ ಇದ್ದಾವೆ? ಜೈವಿಕ ಇಂಧನ ಉದ್ಯಾನ 2006-07 ಶುರುವಾಯಿತು. ಡಾಕ್ಟರ್ ಬಾಲಕೃಷ್ಣೇಗೌಡರು ಮೊದಲ ಯೋಜನಾ ಸಂಯೋಜಕರಾಗಿ ತುಂಬಾ ಚೆನ್ನಾಗಿ ಕಾರ್ಯಕ್ರಮಗಳನ್ನ ಅಳವಡಿಸಿಕೊಂಡು ಇದನ್ನ ಸುಮಾರು 17 ಲಕ್ಷ ಸಸಿಗಳನ್ನ ನಾವು ಜೈವಿಕ ಇಂಧನ ಸಸಿಗಳು ಹೊಂಗೆ ಬೇವು ಹಿಪ್ಪೆ ಇವುಗಳನ್ನ ಹಾಸನ ಜಿಲ್ಲೆಯ ಬಂಜರು ಭೂಮಿ ಇರ್ಬೋದು, ಶಾಲಾ ಮತ್ತು ಕಾಲೇಜುಗಳ ಭೂಮಿಗಳು ಇದರಲ್ಲಿರ್ಬೋದು, ಹಾಗೆ ಕಮ್ಯುನಿಟಿ ಲ್ಯಾಂಡ್ಸ್ ಏನಿದ್ದಾವೆ ಎಲ್ಲ ಗುರುತಿಸಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ಸೇರಿ ನಾವು ಬೆಳೆಗಳನ್ನ ಮಾಡಿದ್ದೀವಿ. ಸೊ ಒಟ್ಟು 5.62 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿ ಹಾಗೂ 0.28 ಲಕ್ಷ ಬಂಜರು ಭೂಮಿ ಇದೆ ನಮ್ಮ ಹಾಸನ ಜಿಲ್ಲೆಯಲ್ಲಿ. ಅದನ್ನ ಹಸಿರು ಮಾಡಬೇಕು ಅನ್ನೋಂಥ ಉದ್ದೇಶನ ಆವಾಗಿಂದ ಶುರು ಮಾಡಿ ಕಾರ್ಯೋನ್ಮುಖವಾಗಿದ್ದೀವಿ. ಮತ್ತೆ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 15-30 ಮಾನವ ದಿನ ಉದ್ಯೋಗಾವಕಾಶನೂ ಸಹ ಇದರಲ್ಲಿ ಸಿಗ್ತದೆ. ಏನು ನಾವಾಗಲೇ ಹೇಳಿದ್ವಲ್ಲ, ಬೀಜ ಆರಿಸೋದಿರ್ಬೋದು ಮತ್ತೆ ಎಣ್ಣೆ ತೆಗೆಯೋದಿದ್ದಾಗ ಎಣ್ಣೆ ತೆಗೆಯೋದು ಸಹ ಇದು ಬರ್ತದೆ. ಉತ್ಪಾದನೆ ಮಾಡಿದಂಥದ್ದು ರೈತರಿಗೆ ಫ್ರೀಯಾಗಿ ಎಣ್ಣೆ ತೆಗೆಯೋ ಮೆಷಿನ್ನು ಸಹ ನಾವು 16 ಮೆಷಿನ್ಗಳನ್ನ FPO ಮುಖಾಂತರ ಹಸ್ತಾಂತರಿಸಿದ್ವಿ ನಬಾರ್ಡ್ ಅವರ ಸಹಯೋಗದೊಂದಿಗೆ. ಹಾಗೆ ಇಕ್ರಾಫ್ ಅಂತ ಒಂದು ಸಂಸ್ಥೆ ವರ್ಲ್ಡ್ ಬ್ಯಾಂಕಿಂದ ಅವುಗಳ ಸಹಯೋಗದಲ್ಲಿ ನಾವು ರೈತರಿಗೆ ಗುಂಪುಗಳು ಮಾಡಿ ಅವರಿಗೆ ಕೊಟ್ಟಿದ್ದೀವಿ. ಸೊ 464 ಸಂಸ್ಥೆಗಳು ಏನು ಜೈವಿಕ ಇಂಧನ ಎಣ್ಣೆ ಉತ್ಪಾದಕರ ಸಂಘಗಳನ್ನ ಸಹ ಹಳ್ಳಿ ಮಟ್ಟದಲ್ಲಿ ರಚನೆ ಮಾಡಿರ್ತೀವಿ. ಅವ್ರ ಮುಖಾಂತರ ಈ ಒಂದು ಬೀಜಗಳು ಖರೀದಿ ಮಾಡಬೇಕು ಅನ್ನೋದಿತ್ತು. ಆದರೆ ಕಾರಣಾಂತರಗಳಿಂದ ನೀವು ಹೇಳಿದಾಗ 20 ವರ್ಷದಿಂದ ಆದಂತಹ ಒಂದು ಬೆಳವಣಿಗೆ ಕುಂಠಿತವಾಗಿದ್ದರಿಂದ ನಮಗೆ ಅದು ಸಹಕಾರ ಆಗಿಲ್ಲ. ಈಗ ಹೋದ ವರ್ಷದಿಂದ ಅದನ್ನು ಮತ್ತೆ ಮರುಜೀವನ ಕೊಟ್ಟು ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಹೊರಟಿದ್ದೀವಿ. ಹಾಗೆ ಪರಿಸರ ಸಮತೋಲನ ಮತ್ತು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಕಡೆಗೆ ಸಾಕಷ್ಟು ಕೆಲಸಗಳು ನಮ್ಮ ಜೈವಿಕ ಇಂಧನ ಉದ್ಯಾನದಿಂದ ಆಗಿದೆ. ಇದರಲ್ಲಿ ಪ್ರಮುಖವಾಗಿ ಶಾಲಾ ಕಾಲೇಜುಗಳಿಗೆ ಮಕ್ಕಳುಗಳು ಇನ್ವಾಲ್ವ್ ಮಾಡಿಕೊಂಡಿದ್ವಿ. ಅವರಿಗೆ ಈಗ ಹಸಿರು ಸೇನೆ ಆ ಥರ ಕೆಲವು ಕ್ಲಬ್ಗಳನ್ನ ಮಾಡಿಕೊಂಡು ಅವರಿಗೆ ಒಂದೊಂದು ಗಿಡ ಒಬ್ಬೊಬ್ಬರಿಗೆ ನೆಟ್ಟಂತ ಗಿಡನ ನೋಡ್ಕೋಬೇಕು ಅನ್ನೋದ್ರ ರೀತಿಯಲ್ಲೂ ನಾವು ಅವರಿಗೆಲ್ಲ ಕಾರ್ಯಕ್ರಮಗಳನ್ನ ಕೊಟ್ಟು ಹೆಚ್ಚು ಕಮ್ಮಿ 2000 ತರಬೇತಿ ಕಾರ್ಯಕ್ರಮಗಳನ್ನು ಸಹ ನಾವು ಈ ಒಂದು ಜೈವಿಕ ಇಂಧನ ಉದ್ಯಾನದ ಮುಖಾಂತರ ಮಾಡಿದ್ದೀವಿ. ಹಾಗೇನೆ 2000 ಹಳ್ಳಿಗಳನ್ನ ಇನ್ವೆಂಟರಿಸ್ ಏನು ಎಷ್ಟು ಹೊಂಗೆ ಮರಗಳಿದಾವೆ ಎಷ್ಟು ಬೇವಿನ ಮರಗಳಿದಾವೆ ಇವುಗಳ ಬಗ್ಗೆನೂ ಸಹ ಮಾಹಿತಿನೂ ಸಹ ಸಂಗ್ರಹಣೆ ಮಾಡಿರ್ತೀವಿ. ಸೊ ಇದು ಮುಂದಿನ ದಿನಗಳಲ್ಲಿ ಅದು ಉಪಯೋಗಕ್ಕೆ ಬರುತ್ತೆ ಅಂತ ಭಾವಿಸ್ತೇನೆ. ರೈತರು ನೇರವಾಗಿ ಅಲ್ಲಿಗೆ ಬಂದು ಮಾರಾಟ ಮಾಡಲಿಕ್ಕೆ ಮತ್ತೆ ಏನಾದರೂ ಖರೀದಿ ಮಾಡಲಿಕ್ಕೂ ಕೂಡ ಅವಕಾಶಗಳಿದ್ದಾವೆ? ಖರೀದಿ ಅಂದ್ರೆ ಹಿಂಡಿಗಳು, ಎಣ್ಣೆ ಹಿಂಡಿ ಇರ್ಬೋದು, ಎಣ್ಣೆಗಳನ್ನಿರ್ಬೋದು, ಹೊಂಗೆ ಮತ್ತು ಬೇವು ಸಿಗ್ತದೆ, ಎಣ್ಣೆ ಸಿಗುತ್ತೆ, ಬೇವಿನ ಹಿಂಡಿ, ಬೊಂಗೆ ಹಿಂಡಿ ಇವುಗಳು ಸಹ ಏನು ಹೊಲ ಗದ್ದೆಗಳಿಗೆ ಹಾಕೋದಿಕ್ಕೆ ಶುಂಠಿ ಸಮಯದಲ್ಲಿ ಅಂತೂ ತುಂಬಾ ಡಿಮ್ಯಾಂಡ್ ಇರುತ್ತೆ. ಮುಂಗಾರು ಹಿಂಗಾರಿನಲ್ಲೂ ಸಹ ತೆಂಗಿಗೆ ಮತ್ತೆ ಅಡಿಕೆ ಇವಕ್ಕೂ ಸಹ ಬೇಡಿಕೆ ಇದೆ. ನಮ್ಮಲ್ಲಿ ಸಾಕಷ್ಟು ಬಂದು ತಗೊಂಡು ಹೋಗ್ತಾ ಇರ್ತಾರೆ. ಸೊ ನಾವು ಬೀಜಗಳನ್ನ ನಮ್ಮಲ್ಲಿ ತಂದು ಕೊಡಲೂಬಹುದು, ಇಲ್ಲ ಫೋನ್ ಮಾಡಿದ್ರು ಸಹ ಹಾಸನ ಜಿಲ್ಲೆಯಲ್ಲಿದ್ದರೆ ನಾವು ಹಾಸನ ಜಿಲ್ಲೆಯಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಕಡೆಯೂ ಸಹ ಅದನ್ನು ತೆಗೆದುಕೊಂಡು ಹೋಗುವಂಥ ಕಾರ್ಯಕ್ರಮ ಇರುತ್ತೆ. ಒಟ್ಟಾಗಿ ಅಂದರೆ ಒಂದು ವೆಹಿಕಲ್ ಬಂದಾಗ ಅದಕ್ಕೆ ಒಂದು ಮಟ್ಟ ಇರಬೇಕು, ಒಂದು ಟನ್ ಇರ್ಬೋದು ಅಥವಾ ಕ್ವಿಂಟಲ್ಗಳ ಲೆಕ್ಕದಲ್ಲಿದ್ದರೆ ನಾವು ತಗೊಂಡು ಹೋಗೋದಕ್ಕೆ ಸೂಕ್ತ ಇರ್ತದೆ. ಕಮ್ಮಿ ಇದ್ದಾಗ ಏನಾಗುತ್ತೆ, ಸಮಯ ನೋಡಿ ಅಂದರೆ ರೂಟ್ ಮ್ಯಾಪ್ ಮಾಡಿಕೊಂಡು ಬಂದು ತಗೋಗುವಂಥ ಅವಕಾಶಗಳು ಇರ್ತವೆ. ಸೊ ಹಾಗಾಗಿ ರೈತರು ಅಲ್ಲಿ ಜೈವಿಕ ಇಂಧನ ಉದ್ಯಾನ ಮಡೆನೂರು ಬಂದು ಕೊಡ್ಬೋದು, ಇಲ್ಲ ನಮ್ಮ ದೂರವಾಣಿ ಸಂಖ್ಯೆ ಫೋನ್ ಮಾಡಿ ಸೊ ಇಷ್ಟಿದೆ ನಮ್ಮಲ್ಲಿ ಬಂದು ತಗೋಗ್ತೀರಾ ಅಂತ ಕೇಳಿದಾಗ ಯಾವಾಗ ಬರ್ತೀವಿ ಅಂತ ಬೇಕಾದ್ರೆ ಕಾಂಟ್ಯಾಕ್ಟ್ ಕೊಟ್ಕೊಂಡು ನಮ್ಮ ಒಂದು ವಾಹನದ ಒಂದು ರೂಟ್ ನೋಡ್ಕೊಂಡು ಮಾಡಬಹುದು. ಇನ್ನು ಜೈವಿಕ ಇಂಧನದ ಬೆಳೆಗಳನ್ನ ಮಾಡಬೇಕು ಅನ್ನುವಂತಹ ಯಾರಾದರೂ ಆಸಕ್ತ ಕೃಷಿಕರಿಗೆ ಅವರಿಗೆ ಬೇಕಾದಂತಹ ಗಿಡಗಳಾಗಿರ್ಬೋದು, ಸಸ್ಯಗಳಾಗಿರ್ಬೋದು, ಬೇರೆ ತರಹದ ಪರಿಕರಗಳು ಈ ತರದ್ದು ತಮ್ಮಲ್ಲಿ ದೊರಕುತ್ತೆ? ಹೌದು, ಸಸ್ಯಗಳನ್ನ ನಾವು ಒಳ್ಳೆ ಬೀಜ ಅಂದ್ರೆ ನಮ್ಮಲ್ಲಿ ಗುಣಮಟ್ಟದ ಸಸ್ಯ 57 ತರದ ಹೆಚ್ಚಿನ ಇಳುವರಿ ಕೊಡುವಂತ ಮತ್ತೆ ಹೆಚ್ಚಿನ ಎಣ್ಣೆ ಅಂಶ ಇರುವಂತಹ ಸಸ್ಯಗಳನ್ನ ನಮ್ಮ ಕೇಂದ್ರದಲ್ಲಿ ಕಸಿ ಮಾಡಿ ನಾವು ಅದನ್ನ ಇಟ್ಕೊಂಡಿದೀವಿ. ಅದನ್ನ ಮದರ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಅಲ್ಲಿಂದ ಬಂದಂತ ಬೀಜಗಳನ್ನ ನಾವು ಸಸಿಗಳನ್ನ ಮಾಡಿ ರೈತರಿಗೆ ಉತ್ಕೃಷ್ಟ ಸಸಿಗಳನ್ನ ನಾವು ನೀಡ್ತಾ ಇದೀವಿ. ಸೊ ಅದು ಹಾಸನ್ ಜಿಲ್ಲಾ ರೈತರಿಗೆ ಫ್ರೀಯಾಗಿ ಸಿಗ್ತದೆ. ಆದ್ರೆ ಗುಂಪಾಗಿ ಬರಬೇಕಾಗ್ತದೆ ಅಂದ್ರೆ ನಾನು ಹೇಳಿದಾಗೆ 1000 ಗಿಡಗಳು ಅಥವಾ 1500 ಗಿಡ ಆತರಕ್ಕೆ ಬಂದಾಗ ಪ್ರತಿಯೊಬ್ಬರಿಗೂ ನಾವು ಸಸಿಗಳನ್ನ ವಿತರಣೆ ಮಾಡ್ತೀವಿ. ಹಾಗೇನೆ ಬೀಜ ಇದ್ರೆ ನಾನು ಆಗ್ಲೇ ಹೇಳಿದಂಗೆ ಬೀಜನು ಖರೀದಿ ಮಾಡ್ತೀವಿ. ಈ ಒಂದು ಜೈವಿಕ ಇಂಧನದ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೃಷಿಕರಿಗೆ ಮತ್ತೆ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇದು ಮುಂದಿನ ಇಂಧನ, ನೀವಾಗ್ಲೇ ಹೇಳಿದ್ರಿ ಏನ್ ಜೈವಿಕ ಇಂಧನ ಇದೆ, ಅಂತಾರಾಷ್ಟ್ರೀಯ ಏನ್ ಆಮದು ಮಾಡ್ಕೊಳ್ಳೋದಕ್ಕೆ ಏನ್ ಹೊರಗಡೆಯಿಂದ ತರುವಂತದ್ದು. ಸೊ ಆ ಒಂದು ಆಮದು ಶುಲ್ಕನ ನಾವು ಕಮ್ಮಿ ಮಾಡೋದ್ರಲ್ಲಿ, ಹಾಗೇನೆ ಇಂಧನ ಸ್ವಾವಲಂಬಿ ಆಗೋದಕ್ಕೂ ಸಹ ಈ ಒಂದು ಜೈವಿಕ ಇಂಧನ ಭಾಗಿಯಾಗುತ್ತೆ. ಇದರಲ್ಲಿ ರೈತರು ಸಹ ಭಾಗಿಯಾದಾಗ ಅವ್ರಿಗೂ ಸಹ ಇದರಿಂದ ನಾನಾಗ್ಲೇ ಬೇರೆ ಬೇರೆ ರೀತಿಗಳನ್ನೂ ಹೇಳಿದೆ. ಅದ್ರ ಜೊತೆಗೆ ಇಂಧನ ಸ್ವಾವಲಂಬಿ ಆಗೋದಕ್ಕೆ ನಮ್ಮ ದೇಶದ ಒಂದು ಒಳ್ಳೆಯ ಪ್ರಗತಿಯಲ್ಲಿ ಅವರು ಸಹ ಕಾರ್ಯೋನ್ಮುಖರಾಗ್ತಾರೆ. ಹಾಗಾಗಿ ಇದು ಮುಂದಿನ ಇಂಧನ, ಹಾಗೇನೆ ಇಂಧನ ಸ್ವಾವಲಂಬಿ ಆಗೋ ಕಡೆ ಒಂದು ಮುಂದಿನ ಹೆಜ್ಜೆ ಅಂತ ಹೇಳ್ಬೋದು. ಜೈವಿಕ ಇಂಧನಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಜೈವಿಕ ಇಂಧನದ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ? ನನ್ನ ದೂರವಾಣಿ ಸಂಖ್ಯೆ 9449857796. ಇನ್ನೊಮ್ಮೆ ಸಂಪರ್ಕ ಸಂಖ್ಯೆಯನ್ನು ಹೇಳಿ. 9449857796. ಒಳ್ಳೆದು ಡಾಕ್ಟರ್ ಎಸಿ ಗಿರೀಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ರೈತರ ಆದಾಯ ಹೆಚ್ಚಿಸುವಲ್ಲಿ ಜೈವಿಕ ಇಂಧನ ಬೆಳೆಗಳ ಪ್ರಾಮುಖ್ಯತೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಜೈವಿಕ ಇಂಧನ ಅಂತ ಅಂದ್ರೆ ಏನು, ಇದಕ್ಕೆ ಪೂರಕವಾದಂತಹ ಬೆಳೆಗಳು ಯಾವ್ಯಾವು, ಅವುಗಳನ್ನು ಮಾಡುವಂತದ್ದು ಹೇಗೆ, ಮತ್ತೆ ಜೈವಿಕ ಇಂಧನ ಉದ್ಯಾನ ಕೇಂದ್ರದಿಂದ ನಮ್ಮ ಕೃಷಿಕರಿಗೆ ಏನೆಲ್ಲ ಸೇವಾ ಸೌಲಭ್ಯಗಳು ದೊರೆತಾ ಇದ್ದಾವೆ ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳು. ಇದುವರೆಗೆ ಜೈವಿಕ ಇಂಧನ ಬೆಳೆಗಳ ಸಾಗುವಳಿ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಹಿರಿಯ ತಾಂತ್ರಿಕ ಅಧಿಕಾರಿ ಡಾಕ್ಟರ್ ಎಸಿ ಗಿರೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆ ಬೆಳೆಯಲ್ಲಿ ಸುಧಾರಿತ ಉತ್ಪಾದನಾ ತಂತ್ರಜ್ಞಾನಗಳು ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿಸಿ ಸಂಧ್ಯಾ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಹಸಿರು ಸಿರಿ ಮೂಡಿವಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮಿಂದಿನ ಈ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಕಂಡುಬರುವ ಕೆಚ್ಚಲಬಾವು ರೋಗದ ಲಕ್ಷಣಗಳು ಹಾಗೂ ಹತೋಟಿ ಕ್ರಮ ಕುರಿತಂತಹ ಮಾಹಿತಿಯನ್ನ ನೋಡೋಣ. ಹಾಲು ಪ್ರಕೃತಿ ನೀಡಿರುವ ಒಂದು ಶ್ರೇಷ್ಠ ವರದಾನ. ಇದು ಎಲ್ಲಾ ವಯಸ್ಸಿನವರು ಮತ್ತು ರೋಗಿಗಳು ಸೇವಿಸಬಹುದಾದ ಮತ್ತು ಸುಲಭವಾಗಿ ಜೀರ್ಣವಾಗುವ ಸಂಪೂರ್ಣ ಆಹಾರ. ದೇವರ ಪೂಜೆಯಿಂದ ಮಜ್ಜಿಗೆ ತಯಾರಿಸುವವರೆಗೆ ಮಾನವನ ಪ್ರತಿಯೊಂದು ಕಾರ್ಯದಲ್ಲಿಯೂ ಹಾಲು